ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവര്യോ മേ സന്നിധത്താം സദാ ഹൃദി നിഗമാന്ത മഹാദേശ്വര ദയാശതക സ്തോത്രദ അർത്ഥാനുസന്ധാനത്തിൽ 75ನೇ ശ്ലോക അതിവിധി ശിവൈശ്വര്യാത്മാനുഭൂതിരസൈർജനാന് അഹൃദയമിഹോപച്ഛന്ദ്യൈഷാമസംഗതശാർത്ഥിനീ തൃഷിത ജനതാതീർത്ഥസ്നാനക്രമക്ഷപിതൈനസാം വിതരസിതയേ വീതാതങ്കാ വൃഷാദ്രിപതേഃ പദം. ദയേ ദയാദേവിയേ അതിവിധി ശിവൈഹി ബ്രഹ്മ രുദ്രര ആനന്ദവന്നു മീരിസുവന്തഹ ഐശ്വര്യാത്മാനുഭൂതിരസൈഹി ഐശ്വര്യ മറ്റു കൈവല്യദ ಅನುಭವಾನಂದಗಳಿಂದ ಜನಾನು ಅವುಗಳನ್ನಪೇಕ್ಷಿಸುವ ಜನರಿಗೆ ಇಹ ಈ ಐಶ್ವರ್ಯ ಕೈವಲ್ಯ ಇವುಗಳಲ್ಲಿ ಯಶಾಂ ಈ ಜನರಿಗೆ ಅಸಂಗದಶಾರ್ಥಿನಿ ಅನಾಸಕ್ತಿ ಇರುವ ಅವಸ್ಥೆಯನ್ನು ಇಚ್ಛಿಸುವವಳಾಗಿ ಅಹೃದಯ ತನಗೆ ಅಭಿಪ್ರಾಯವಿಲ್ಲದಿದ್ದರೂ ಉಪಚ್ಛಂದ್ಯ ಆಯಾ ಐಶ್ವರ್ಯಾದಿಗಳನ್ನು ಕೊಟ್ಟು ತೃಷಿತ ಜನತಾ ತೀರ್ಥ ಸ್ನಾನ ಕ್ರಮ ಬಾಯಾರಿದ ಜನ ಪುಣ್ಯತೀರ್ಥರಲ್ಲಿ ಸ್ನಾನ ಮಾಡುವ ನ್ಯಾಯದಂತೆ ಕ್ಷಪಿತೈನ ಸಾಮ್ ಅವರ ಪಾಪಗಳೆಲ್ಲ ನಾಶವಾಗಲು ವೀತಾತಂಕ ಆತಂಕವಿಲ್ಲದವಳಾಗಿ ವೃಷಾದ್ರಿಪತೇ ಪದಂ ವಿತರಿಸಿ ಶ್ರೀನಿವಾಸನ ಸಾಯುಜ್ಯವನ್ನೇ ನೀನು ಕೊಡುತ್ತೀಯೇ. ದಯಾದೇವಿಯು ಮನಸ್ಸಿಲ್ಲದಿದ್ದರೂ ಬೇರೆ ಕೆಲವು ಫಲಗಳನ್ನು ನಮಗೆ ಮಕ್ಕಳಿಗೆ ಆಟದ ಸಾಮಾನುಗಳನ್ನು ಸಿಹಿ ತಿಂಡಿಗಳನ್ನು ತೋರಿಸಿ ಕೆಲಸ ಮಾಡಿಸುವಂತೆ ಆಸೆ ತೋರಿಸಿ ನಮಗೆ ಅವಳಲ್ಲಿ ಪ್ರೀತಿಯುಂಟಾಗುವಂತೆ ಮಾಡಿ ನಾವು ದಯಾದೇವಿಯಲ್ಲಿ ಹೋಗುವಂತೆ ಮಾಡುವಳು. ಆಗ ನಮ್ಮನ್ನು ಭಗವಂತನಲ್ಲಿ ಕರೆದುಕೊಂಡು ಹೋಗಿ ಅವನಲ್ಲಿ ನಮಗೆ ರುಚಿಯುಂಟಾಗುವಂತೆ ಮಾಡಿ ಇತರ ವಿಷಯಗಳಲ್ಲಿ ವೈರಾಗ್ಯವನ್ನುಂಟು ಮಾಡುವಳು. ಕಡೆಗೆ ನಮಗೆ ಪರಮಪದವೇ ದೊರಕುವಂತೆ ಅನುಗ್ರಹಿಸುವವಳು ದಯಾದೇವಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಇದರಿಂದ ಭಗವಂತನ ದಯೆಯನ್ನು ನಾವು ಅವಲಂಬಿಸಿದರೆ ಆ ಸಂಬಂಧದಿಂದಲೇ ಸಮಸ್ತ ಪಾಪಗಳೂ ಪರಿಹಾರವಾಗುವು ಎಂಬ ಅಂಶವನ್ನು ಸೂಚಿಸಿದ್ದಾರೆ. ಹೀಗೆಯೂ ದಯಾದೇವಿಯು ಚೇತರನ್ನು ರಕ್ಷಿಸುವ ಪ್ರಕಾರವು ಎಷ್ಟು ಆಶ್ಚರ್ಯಕರವಾದುದು ಎಂದು ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಅತಿವಿಧಿ ಶಿವೈಶ್ವರ್ಯಾತ್ಮಾನುಭೂತಿರಸೈಹಿ ವಿಧಿ ಶಿವ ವಿಧಿ ಎಂದರೆ ಚತುರ್ಮುಖ ಬ್ರಹ್ಮ ಮತ್ತು ಶಿವ ರುದ್ರ ಇವರ ಮೊದಲಾದವರ ಐಶ್ವರ್ಯವನ್ನು ಮೀರಿದ ಫಲಗಳನ್ನು ಕೂಡ ಕೊಟ್ಟು ಜನಾನೇ ಯಾವ ಭೇದವಿಲ್ಲದೆ ಎಲ್ಲ ಜನರನ್ನು ಅಂದರೆ ಇಲ್ಲಿ ಸರ್ವಾಧಿಕಾರವು ತೋರುತ್ತದೆ. ಅಹೃದಯಮಿಹೋಪಚ್ಛಂದ್ಯ ವಿಚಿತ್ರವಾದ ಆನಂದವನ್ನು ಕೊಡುವ ಫಲಗಳನ್ನು ಕೊಡುವೆ ಅಂತ ಆಸೆ ತೋರಿಸಿ ಇಲ್ಲಿ ಇಹ ಉಪಚ್ಛಂದ್ಯ ಇಹ ಎನ್ನುವುದು ವೆಂಕಟಾದ್ರಿಯನ್ನು ತಿಳಿಸುತ್ತೆ ಅಂತ ಹೇಳಬಹುದು. ಫಲಗಳಲ್ಲಿ ಆಸೆಯುಳ್ಳವರಿಗೆ ವಿಚಿತ್ರ ಫಲಗಳ ಆಸೆ ತೋರಿಸಿ ಆ ನೆಪದಿಂದ ಅವರನ್ನು ಭಗವಂತನಲ್ಲಿ ಕರೆದುಕೊಂಡು ಹೋಗುತ್ತಾಳೆ ದಯಾದೇವಿ ಅಂತ ಇಲ್ಲಿ ಸ್ವಾರಸ್ಯವಾಗಿ ಹೇಳ್ತಾರೆ. ಯಶಾಂ ಅಸಂಗದಶಾರ್ಥಿನಿ ನಾವು ಅಲ್ಪ ಫಲಗಳ ಸಂಘವನ್ನೇ ಬಯಸಿದರೆ ನೀನು ನನಗೆ ಅಲ್ಪ ಫಲಗಳ ಸಂಘವಿರದಿರಲಿ ಅಂತ ನೀನು ಆಸೆ ಪಡ್ತೀಯೇ ದಯಾದೇವಿಯೇ. ಅಸಂಗದಶಾರ್ಥಿನಿ ಇವರು ಅದರೊಡನೆ ಸಂಘ ಹೊಂದದೇ ಇರಲಿ ಸಂಬಂಧ ಹೊಂದದಿರಲಿ ಆ ಫಲಗಳನ್ನು ಪಡೆಯದಿರಲಿ ಅಲ್ಪವಾದ ಫಲಗಳನ್ನು ನಿರಂತರವಾದ ಫಲವನ್ನು ನಿರತಿಶಯವಾದ ಫಲವನ್ನು ಪಡೆಯಲಿ ಅಂತಾನೆ ಆಸೆ ಪಡುವವಳು ದಯಾದೇವಿ. ಆದ್ದರಿಂದ ಅಲ್ಪ ಫಲಗಳಲ್ಲಿ ಇವರಿಗೆ ಆಸೆ ಇರದಿರಲಿ ಅಂತ ಆಸೆ ಪಡುವೆ ನೀನು ದಯಾದೇವಿಯೇ. ಆದರೂ ತೃಷಿತ ಜನತಾತೀರ್ಥ ಸ್ನಾನಕ್ರಮ ಕ್ಷಪಿತೈನ ಸಾಂ ಬಾಯಾರಿದ ಜನರು ತೀರ್ಥಸ್ನಾನ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡ್ತಾರೆ ತಮ್ಮ ಬಾಯಾರಿಕೆಗಳನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಆದರೆ ಅವರಿಗೆ ತಿಳಿಯದೆಯೇ ಕ್ಷಪಿತೈನ ಸಾಂ ಶುದ್ಧಿಯೂ ಲಭಿಸುತ್ತೆ ಅವರ ಪಾಪಗಳು ಕೂಡ ನಾಶವಾಗಿರುತ್ತೆ. ಅದೇ ರೀತಿಯಲ್ಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹದ ದರ್ಶನದಿಂದ ಜನರ ಪಾಪಗಳೆಲ್ಲ ನಾಶವಾಗಿ ಬಿಡುವುದು. ಹೀಗೆ ದಯಾದೇವಿಯು ನಮಗೆ ಒಂದು ಸಣ್ಣ ಮಕ್ಕಳಂತೆ, ಸಣ್ಣ ಮಕ್ಕಳಿಗೆ ನಾವು ಯಾವುದಾದರೂ ಆಟದ ಸಾಮಾನನ್ನೋ ಇಲ್ಲ ಒಂದು ಸಿಹಿಯಾದ ಪದಾರ್ಥವನ್ನು ತೋರಿಸಿ ಅವರಿಗೆ ನಾವು ಹೇಳುವ ಒಂದು ವಿಷಯದಲ್ಲಿ ಆಸೆ ಉಂಟಾಗುವ ಹಾಗೆ ಮಾಡಿ ನಮ್ಮ ಮಾತನ್ನು ಅವರು ಕೇಳುವ ಹಾಗೆ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಬಯಸಿದ ಒಂದು ಅಲ್ಪವಾದ ಫಲಗಳನ್ನು ಕೂಡ ಆಸೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ನಮಗೆ ಅದನ್ನು ಅನುಗ್ರಹಿಸಿ ಕಡೆಯಲ್ಲಿ ಭಗವಂತನಲ್ಲಿ ಕರೆದುಕೊಂಡು ಹೋಗ್ತಾಳೆ ದಯಾದೇವಿ. ವಿತರಿಸಿದೆಯೇ ವೀತಾತಂಕ ವೃಷಾದ್ರಿಪತೇಹೇ ಪದಂ, ಯಾವ ಸಂದೇಹವೂ ಇಲ್ಲದೆ ಕಡೆಯಲ್ಲಿ ಅವಳು ಪರಮಪದವನ್ನೇ ನಮಗೆ ಕೊಡ್ತಾಳೆ. ನೀನು ವಿತರಿಸಿ, ನೀನೇ ನಮಗೆ ದಯೆ ವಿತರಿಸಿ, ನೀನೇ ಅನುಗ್ರಹ ಮಾಡುವೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನು. ಅತಿವಿಧಿ ಶಿವೈಶ್ವರ್ಯಾತ್ಮಾನುಭೂತಿರಸೈರ್ಜನಾನೇ ಹೃದಯಮಿಹೋಪಚ್ಛಂದ್ಯೈಷಾಮಸಂಗದಶಾರ್ಥಿನಿ ತೃಷಿತ ಜನನ ಜನತಾತೀರ್ಥ ಸ್ನಾನಕ್ರಮ ಕ್ಷಪಿತೈನ ಸಾಂ ವಿತರಸಿ ದಯೇ ವೀತಾತಂಕ ವೃಷಾದ್ರಿಪತೇ ಪದಂ. ಮುಂದಿನ ಶ್ಲೋಕ. ವೃಷಗಿರಿಸುಧಾ ಸಿಂಧೌ ಜಂತುರ್ದಯೇ ನಿಹಿತಸ್ತ್ವಯ ಭವಭಯಪರೀತಾಪಚ್ಛಿತ್ಯೈ ಭಜನ್ನಘಮರುಷಣಂ ಮುಷಿತಕಲುಷೋ ಮುಕ್ತೇರಗ್ರೇಸರೈಃ ಅಭಿಪೂರ್ಯತೆ ಸ್ವಯಮುಪನತೈಃ ಸ್ವಾತ್ಮಾನಂದ ಪ್ರಭೃತ್ಯನುಬಂಧಿಭಿಃ. ಈ ಸಂಸಾರ ಸಾಗರವನ್ನು ದಾಟಿಸುವ ಭಾರವನ್ನು ನಾನು ನಿನ್ನಲ್ಲಿ ಹೊರಿಸಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಈ ಶ್ಲೋಕದ ಪ್ರತಿಪದಾರ್ಥವು ಹೀಗಿದೆ: ದಯೇ ಲೈ ದಯಾದೇವಿಯೇ, ಜಂತುಹು ಚೇತನನೊಬ್ಬನು, ಇಲ್ಲಿಯೂ ಸಹ ಜಂತುಹು ಜನಾನ್ ಜಂತುಹು, ಈ ಶಬ್ದಗಳೆಲ್ಲ ಎಲ್ಲರೂ ಎಲ್ಲರಿಗೂ ಇದು ಇದರಲ್ಲಿ ಅಧಿಕಾರವಿದೆ ಎಂಬುದು ತೋರಿಸುತ್ತೆ. ದಯಾದೇವಿಯ ದಯೆಯು ಎಲ್ಲ ಜಂತುಗಳ ಮೇಲೂ ಇದೆ ಎನ್ನುವುದು ತಿಳಿಸುತ್ತೆ. ಜಂತುಹು ಚೇತನನೊಬ್ಬನು ತ್ವಯಾ ನಿನ್ನಿಂದ ಭವಭಯ ಪರಿತಾಪಚ್ಛಿತ್ಯೈ ಸಂಸಾರದ ಭಯ ಹಾಗೂ ತಾಪತ್ರಯಗಳ ನಿವೃತ್ತಿಗಾಗಿ ವೃಷಗಿರಿ ಸುಧಾ ಸಿಂಧೌ ಶ್ರೀನಿವಾಸನೆಂಬ ಅಮೃತಸಾಗರದಲ್ಲಿ ನಿಹಿತ ಇಡಲ್ಪಟ್ಟು ಅಘಮರ್ಷಣಂ ಭಜನ್ನೆ ಅಘಮರ್ಷಣ ಸ್ನಾನವನ್ನು ಪ್ರಪತ್ತಿಯನ್ನು ಸೇವಿಸಿದವನಾಗಿ ಮುಷಿತ ಕಲುಷಃ ಪಾಪವನ್ನು ಕಳೆದುಕೊಂಡವನಾಗಿ ಮುಕ್ತೇರ ಅಗ್ರೇಸರೈಹಿ ಮುಕ್ತಿಗೆ ಪೂರ್ವಭಾವಿಯಾದವು ಸ್ವಯಂ ಉಪನತೈಹಿ ತಾವಾಗಿಯೇ ಪ್ರಾಪ್ತವಾದವೂ ಆದ ಸ್ವಾತ್ಮಾನಂದ ಪ್ರಭೃತಿ ಅನುಬಂಧಿಭಿಹಿ ಸ್ವಾತ್ಮಾನಂದವೇ ಮೊದಲಾದ ಪರಿಕರಗಳಿಂದ ಅಭಿಪೂರ್ಯತೆ ಪೂರ್ಣನಾಗಿ ಮಾಡಲ್ಪಡುತ್ತಾನೆ. ಸಂಸಾರದಾಗರದ ವನ್ನು ದಾಟಿಸುವ ಭಾರವನ್ನು ನಾನು ನಿನ್ನಲ್ಲಿ ಹೊರಸುಬಿಟ್ಟಿದ್ದೇನೆ ದಯಾದೇವಿಯೇ. ನೀನು ನನ್ನನ್ನು ಈಗ ವೃಷಗಿರಿಯಲ್ಲಿರುವ ಅಮೃತ ಸಾಗರದಲ್ಲಿ ನನ್ನನ್ನು ಇಟ್ಟಿರುವೆ. ಅದರಿಂದ ಎಲ್ಲ ಭೋಗಗಳು ತಾವಾಗಿಯೇ ಈಗ ನನ್ನನ್ನು ಹುಡುಕಿಕೊಂಡು ಬರುತ್ತವೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ವೃಷಗಿರಿ ಸುಧಾ ಸಿಂಧೌ ಶ್ರುತಿಯು ಭಗವಂತನನ್ನ ಅದ್ಭುತವಾಗಿ ಸ್ತೋತ್ರ ಮಾಡುತ್ತೆ. ಅಮೃತಸ್ಯ ಸೇತುಹು ಅಮೃತಸ್ಯ ಏಷ ಸೇತುಹು ಅಂತ ಹೇಳಿಬಿಟ್ಟು ಅಮೃತಕ್ಕೆ ಇವನು ಸೇತು ಅಂತ ಹೇಳಿದ್ರೆ ಪರಮಪದಕ್ಕೆ ಪ್ರಾಪಕನೂ ಅವನೇ. ಅಲ್ಲಿ ಆ ಸೇತುವನ್ನು ದಾಟಿಕೊಂಡು ಹೋಗಿ ನಾವು ಯಾರನ್ನ ಸೇರ್ತೇವೆ ಅಂದರೆ ಭಗವಂತನನ್ನೇ ಸೇರ್ತೇವೆ. ಅವನೇ ಪ್ರಾಪಕ, ಅವನೇ ಪ್ರಾಪ್ಯ. ಅದರಿಂದ ಈ ಇಲ್ಲಿ ಆ ಅಮೃತದ ಸೇತುವೆ ಇಲ್ಲಿ ಅಮೃತದ ಸಾಗರವಾಗಿದ್ದಾನೆ ಹಾಗೆ ಹೇಳ್ತಾರೆ. ಇಲ್ಲಿ ಭಗವಂತನನ್ನು ಸೇತು ಅಂತ ಉಪನಿಷತ್ತು ಹೇಳಿದ್ರೆ ಇಲ್ಲಿ ಸ್ವಾಮಿ ದೇಶಿಕನ್ ಅವನೇ ಅಮೃತದ ಸಾಗರವು ಅಂತ ಸ್ತೋತ್ರ ಮಾಡ್ತಾರೆ. ಜಂತುಹು ಜಂತುಹು ಎಂಬುದರಿಂದ ಎಲ್ಲ ಪ್ರಾಣಿಗಳು ಸೇರಿಸಲ್ಪಟ್ಟಿದೆ. ಇದು ಸರ್ವಾಧಿಕಾರವಾದದ್ದರಿಂದ ದಯೇ ನಿಹಿತಸ್ತ್ವಯ ಶ್ರುತಿಯು ಯೋ ವೇದ ನಿಹಿತಂಗುಹಾಯಾಂ ಪರಮೇ ವ್ಯೋಮನ್ ಅಂತ ಆನಂದಮಯನಾದ ಭಗವಂತನು ನಮ್ಮ ಹೃದಯದಲ್ಲಿಯೇ ಇದ್ದಾನೆ. ಗುಹಾಯಾಂ ನಿಹಿತಂ ಅವನನ್ನು ಯಾರು ತಿಳಿಯುತ್ತಾರೋ ಅಂತ ಹೇಳುತ್ತೆ. ಆದರೆ ನಾವು ಅವನನ್ನು ತಿಳಿಯಲಾರೆವು, ಏಕೆಂದರೆ ಕರ್ಮದಿಂದ ನಮ್ಮ ಜ್ಞಾನವು ಮುಚ್ಚಲ್ಪಟ್ಟಿದೆ. ಸಹೈವ ಸಂತಂ ನವಿಜಾನಂತಿ ದೇವಾಹ, ಇಂದ್ರಿಯಗಳು ಯಾವ ಜೊತೆಯಲ್ಲಿಯೇ ಇದ್ದರೂ ಅವನನ್ನು ತಿಳಿಯಲಿಲ್ಲ ಅಂತ ಶ್ರುತಿ ಹೇಳುತ್ತೆ. ನಮ್ಮ ಕರ್ಮದಿಂದ ಅದು ಮುಚ್ಚಲ್ಪಟ್ಟಿದೆ. ದಯಾದೇವಿಯ ಅನುಗ್ರಹದಿಂದ ಈಗ ನಾವು ಆ ಆನಂದ ಸಾಗರದಲ್ಲಿಯೇ ಇಡಲ್ಪಟ್ಟಿದ್ದೇವೆ, ಎಂದರೆ ಭಗವಂತನನ್ನೇ ಸೇರುತ್ತೇವೆ ಎನ್ನುವ ಭಾವ. ಭವಭಯ ಪರಿತಾಪ ಚಿತ್ಯೈ ಭಜನ್ ಅಘಮರ್ಷಣಂ, ಭವಭಯ ಅಂದರೆ ಸಂಸಾರದ ಭಯ. ಭಗವಂತನಲ್ಲಿ ಅವಗಾಹ ಸ್ನಾನ ಮಾಡಿದರೆ ಬಿಸಿಲು ಕಾಲದಲ್ಲಿ ಒಳ್ಳೆಯ ತಿಳಿಯಾದ ಸರೋವರದಲ್ಲಿ ಮುಳುಗಿದಂತೆ, ಒಂದು ತಣ್ಣಗಿರುವ ಸರೋವರದಲ್ಲಿ ಮುಳುಗಿದಂತೆ ಆನಂದವಾಗಿರುವುದು. ಆ ಅಮೃತ ಸಾಗರದಲ್ಲಿ ಮುಳುಗಿದರೆ ತಕ್ಷಣವೇ ನಮ್ಮ ಸಕಲ ಪಾಪಗಳು ನಾಶವಾಗಿ ನಮ್ಮ ಎಲ್ಲ ತಾಪಗಳು ಶಮನಗೊಳಿಸಲ್ಪಡುವವು ಅನ್ನುತ್ತಾರೆ. ಹೀಗೆ ಆಧ್ಯಾತ್ಮಿಕಾದಿ ತಾಪತ್ರಯಗಳಿಂದ ತಪ್ತರಾದ ಜಂತುಗಳನ್ನು ಅಮೃತ ಸಾಗರದಂತಿರುವ ಶ್ರೀನಿವಾಸನಲ್ಲಿ ನೆಲೆ ನಿಲ್ಲಿಸಿ ಅವರ ಪಾಪಗಳನ್ನು ಪರಿಹರಿಸುವಳು ದಯಾದೇವಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಭಜನ್ ಅಘಮರ್ಷಣಂ ಎಂಬುದರಿಂದ ಪ್ರಪತ್ತಿಯನ್ನೇ ಸೂಚಿಸಿದ್ದಾರೆ ಸ್ವಾಮಿ ದೇಶಿಕನ್ ಅಂತ ಹೇಳಬಹುದು. ನಾವು ಸ್ನಾನ ಮಾಡುವಾಗ ಅಘಮರ್ಷಣ ಸೂಕ್ತವನ್ನು ಹೇಳ್ತೇವೆ. ಆಗ ಹಾಗೆ ಇಲ್ಲಿ ಭಗವಂತನಲ್ಲಿ ನಾವು ಆ ಆನಂದ ಸಾಗರದಲ್ಲಿಯೇ ನಮ್ಮನ್ನು ದಯಾದೇವಿಯು ಇರಿಸಿರುವಾಗ ನಾವು ಇನ್ಯಾವ ಸೂತ್ರವನ್ನು ಹೇಳಬೇಕಾಗಿಲ್ಲ. ಅವನಿಗೆ ಪ್ರಪತ್ತಿ ಮಾಡುವುದೇ, ನಮಗೆ ಪ್ರಪತ್ತಿ ಮಾಡಿದ್ದರಿಂದಲೇ ಈ ಫಲವು ನಮಗೆ ಸಿಕ್ಕಿದೆ. ಆದ್ದರಿಂದ ಇದು ಅಘಮರ್ಷಣ ಸೂಕ್ತದಂತೆ ಅಂತ ಹೇಳ್ತಾರೆ. ಮುಷಿತ ಕಲುಷ, ಆ ಪಾಪಗಳೆಲ್ಲ ಹೇಗೆ ನಾಶವಾಗುವು ಅಂದರೆ ಅದನ್ನು ಹೇಳ್ತಾರೆ. ಅವೆಲ್ಲವೂ ನಮ್ಮಿಂದ ನಮಗೆ ತಿಳಿಯದೆಯೇ ಅಪಹರಿಸಲ್ಪಡುತ್ತದೆ ಅಂತ ಹೇಳಿಬಿಟ್ಟು ಮುಷಿತ ಕಲುಷ ಅಂತ ಹೇಳಿದ್ರು. ಕಳ್ಳರು ನಮಗೆ ತಿಳಿಯದಂತೆ ತಾನೇ ನಮ್ಮ ವಸ್ತುಗಳನ್ನು ಅಪಹರಿಸುತ್ತಾರೆ. ನಮಗೆ ತಿಳಿಯುವಂತೆ ಅವರು ನಮ್ಮ ವಸ್ತುಗಳನ್ನು ಅಪಹರಿಸುವುದು ಸಾಧ್ಯವಿಲ್ಲ. ತಿಳಿಯದೇ ಎತ್ತುಕೊಂಡು ಹೋಗೋದು ಕಳ್ಳತನ ಅನ್ನುವುದು. ಹಾಗೆ ನಮ್ಮ ಪಾಪಗಳನ್ನೆಲ್ಲ ಭಗವಂತನು ನಮಗೆ ತಿಳಿಯದೆಯೇ ಅಪಹರಿಸಿಬಿಡ್ತಾನೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಎಲ್ಲ ನಾಶವಾಗಿಬಿಡುತ್ತೆ ಪಾಪಗಳೆಲ್ಲ ಅಂತ ಹೇಳಿಬಿಟ್ಟು. ಮುಕ್ತೇಹೇ ಅಗ್ರೇಸರೈಹಿ ಅಭಿಪೂರ್ಯತೆ ಸ್ವಯಂ ಉಪನತೈಹಿ ಸ್ವಾತ್ಮಾನಂದ ಪ್ರಭೃತಿ ಅನುಬಂಧಿವಿಹಿ. ಆಗ ತಾವಾಗಿಯೇ ನಮ್ಮಲ್ಲಿ ಬಂದ ಮುಕ್ತಿಗೆ ಪೂರ್ವಭಾವಿಯಾದದ್ದು ಸ್ವಾತ್ಮಾನಂದವೇ ಮೊದಲಾದ ಆನಂದಾನುಭವಗಳು ನಮಗೆ ತಾವಾಗಿಯೇ ದೊರಕುತ್ತವೆ. ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅದಕ್ಕೆ ಶ್ರೀನಿವಾಸನನ್ನು ಯಾವ ಫಲಕ್ಕಾಗಿ ಆಶ್ರಯಿಸಿದರೂ ಅವರಿಗೆ ಆ ವಸ್ತುವಿನ ಪ್ರಭಾವದಿಂದ ಕಡೆಯಲ್ಲಿ ಮೋಕ್ಷದಲ್ಲಿ ರುಚಿಯೇ ಉಂಟಾಗುತ್ತೆ. ಆಗ ಅವರು ಪ್ರಪತ್ತಿಯನ್ನು ಅನುಷ್ಠಾನ ಮಾಡ್ತಾರೆ. ಹೀಗೆ ಆತ್ಮಾನುಭವದೊಡನೆ ಭಗವದ್ ಅನುಭವದ ಆನಂದವೂ ಅವರಿಗೆ ದೊರಕುವುದು ಅಂತ ಹೇಳ್ತಾರೆ. ಆತ್ಮಾನಂದವನ್ನು ಇಚ್ಛಿಸುವವರಿಗೆ ಅದು ದೊರಕಿದರೂ ಭಗವಂತನನ್ನೇ ಆಶ್ರಯಿಸಿದರೆ ಕಡೆಯಲ್ಲಿ ಅವರಿಗೂ ಕೂಡ ಮೋಕ್ಷವೇ ದೊರಕುತ್ತೆ ಅನ್ನುವುದು ಭಗವಂತನ ಒಂದು ದಿವ್ಯವಾದ ಅನುಗ್ರಹದ ಪ್ರಭಾವ. ಅದು ನಮಗೆ ಹೇಗೆ ದೊರಕುತ್ತೆ ಅಂದರೆ ದಯಾದೇವಿಯ ಒಂದು ಅನುಗ್ರಹದಿಂದಲೇ ನಮಗೆ ಅದು ದೊರಕುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಋಷಗಿರಿ ಸುಧಾ ಸಿಂಧೌ ಜಂತುರ್ದಯೇ ನಿಹಿತಸ್ತ್ವಯ ಭವಭಯ ಪರಿತಾಪಚ್ಛಿತ್ಯೈ ಭಜನ್ನಘಮರುಷಣಂ ಮುಷಿತಕಲುಷೋ ಮುಕ್ತೇರಗ್ರೇಸರೈರಭಿಪೂರ್ಯತೆ ಸ್ವಯಂ ಉಪನತೈಹಿ ಸ್ವಾತ್ಮಾನಂದ ಪ್ರಭೃತ್ಯ ಅನುಬಂಧಿಭಿ ಅಂತ ಹೇಳಿಬಿಟ್ಟು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.